ಮದುವೆ ಮದುವೆ ಮದುವೆ ಹೆಣ್ಣಿಗೂ ಗಂಡಿಗೂ ಮದುವೆ ಮದುವೆ ಮದುವೆ ಮದುವೆ ಹೆಣ್ಣಿಗೂ ಗಂಡಿಗೂ ಮದುವೆ ಸಂಭ್ರಮ ತುಂಬಿದ ಹಬ್ಬದ ದಿನವೇ ಸಂತೋಷದ ದಿನವೇ ಮದುವೆ ಮದುವೆ